15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು. ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ 35% ಸಾಲ ಸಂಪರ್ಕಿತ ಸಹಾಯಧನ. ಗರಿಷ್ಠ ಯೋಜನಾ ವೆಚ್ಚ ರೂಪಾಯಿ 10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂಪಾಯಿ 3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ, ತೆಂಗಿನ ಬೆಳೆಯಲ್ಲಿ ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ, ಈ ಕುರಿತು ಕಿದು ನೆಟ್ಟಣದ ICAR CPCRI ಸಂಸ್ಥೆಯ ತಾಂತ್ರಿಕ ಅಧಿಕಾರಿಯಾಗಿರುವ ನಾರಾಯಣ ನಾಯಕ್ ಎಂ ಅವರೊಂದಿಗಿನ ಸಂದರ್ಶನ. ನಾರಾಯಣ ನಾಯ್ಕ ಅವರೇ ನಮಸ್ಕಾರ. ನಮಸ್ಕಾರ. ತೆಂಗು ಒಂದು ಪ್ರಧಾನವಾದಂತಹ ಬಹುವಾರ್ಷಿಕ ಬೆಳೆ, ಇದರಲ್ಲಿಯೂ ಕೂಡ ಸಾಕಷ್ಟು ಕೀಟ ಮತ್ತು ರೋಗಗಳು ಬಾಧಿಸ್ತವೆ, ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತವೆ ಅಂತ ಕೇಳಿದ್ವಿ. ಪ್ರಮುಖವಾಗಿ ಬಾಧಿಸುವಂತಹ ಕೀಟ ಮತ್ತು ರೋಗಗಳು ಯಾವ್ಯಾವು? ಪ್ರಮುಖವಾದ ರೋಗ ಅಂದ್ರೆ, ನಮ್ಮ ಈ ಮಳೆಗಾಲದ ಸಂದರ್ಭದಲ್ಲಿ ಸಾಧಾರಣ ಸುಳಿ ಕೊಳೆಯುವ ರೋಗ ಅಂತ ನಾವು ಕಾಣಿಸಿಕೊಳ್ತಾ ಇದೆ. ಅದು ಸಾಧಾರಣವಾಗಿ ಎಲ್ಲಾ ತೆಂಗಿನ ತೋಟದಲ್ಲಿಯೂ ಬಾಧಿಸುವಂತ ಒಂದು ಪ್ರಮುಖ ರೋಗ ಅಂತ ಹೇಳಬಹುದು. ಅದಲ್ಲದೆ ಕಾಂಡ ಕೊರೆಯುವ ರೋಗ ಅಂತಲೂ ಇದೆ. ಹಾಗೆ 2-3 ವಿಧದ ರೋಗಗಳು ಪ್ರಮುಖವಾಗಿರುತ್ತದೆ. ಕೀಟಗಳಲ್ಲಿ ಅದು ಕಪ್ಪು ದುಂಬಿ ಅಂತ ಇರುತ್ತೆ, ಕುರುವ ಅಂತ ನಮ್ಮ ಈ ದಕ್ಷಿಣ ಕನ್ನಡ ಭಾಷೆಯಲ್ಲಿ ಕರೀತಾರೆ. ಮತ್ತೆ ಕೆಂಪು ತಲೆಯ ಹುಳ, ಅದು ರೆಡ್ ಪಾಮ್ ವೀಲ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳುದು. ಅದು ಪ್ರಮುಖವಾದ ತೆಂಗಿನ ಬೆಳೆಗೆ ಬಾಧಿಸುವಂತಹ ಪ್ರಮುಖ ಕೀಟಗಳು ಅದು 2 ನಮ್ಮ ಈ ದಕ್ಷಿಣ ಕನ್ನಡ ಕರಾವಳಿ ಈ ಸೈಡ್ ಅಲ್ಲಿ ಈ 2 ಕೀಟಗಳು ಪ್ರಧಾನವಾಗಿವೆ. ಈಗ ಪ್ರಮುಖವಾಗಿ ಕುರುವಾಯಿ ಅನ್ನುವಂತಹದ್ದು ಅಥವಾ ಒಂದು ರೈನೋಸೆರಸ್ ಬೀಟ್ಲ್ ಎನ್ನುವಂತಹದ್ದು, ಇದರ ಒಂದು ಬಾಧೆಯ ಲಕ್ಷಣ ಯಾವ ರೀತಿ ಇರ್ತವೆ, ಇದರನ್ನ ಹೇಗೆ ಗುರುತಿಸಬಹುದು? ಈ ಕುರುವಾಯಿ ಅಥವಾ ಕೆಂಪು ದುಂಬಿ ಅಂತ ಹೇಳುದಕ್ಕೆ, ಅದು ಆ ಬಾಧಿಸಿದ್ರೆ ಅದರ ಎಳೆಯ ಸಿರಿ ಈ ಕತ್ತರಿಯಲ್ಲಿ ಕಟ್ ಮಾಡಿದ ಹಾಗೆ, ಹೀಗೆ ಎಲೆಗಳನ್ನು ಕಟ್ ಮಾಡಿದ ರೀತಿಯಲ್ಲಿ ನಮಗೆ ಕಾಣಿಸ್ತದೆ. ಅದು ನಾವು ಕಂಡು ಬಂದಲ್ಲಿ ಆ ಕಬ್ಬಿಣದ ಒಂದು ಹುಕ್ಸ್ ತರ ಮಾಡಿ, ಈ ಕೀಟವು ಎಲ್ಲಾ ವಯಸ್ಸಿನ ಗಿಡಗಳಿಗೆ ಬರ್ತದೆ. ಇವುಗಳ ಎಲೆಗಳ ಸುಳಿಗಳ ಹಾಗೂ ಹೊಂಬಾಳೆಯ ಮೃದುವಾದ ಅಂಗಾಂಶವನ್ನು ಕೊರೆದು ತಿಂದು ನಾರಿನಂತಹ ಪದಾರ್ಥವನ್ನು ಹೊರಹಾಕುತ್ತದೆ. ಗಿಡದ ತುದಿ, ಮೊಗ್ಗು, ಚಿಗುರು ಎಲೆ ಅದನ್ನು ತಿಂತವೆ. ಆ ತಿಂದ ಭಾಗವು ತಿರುಚಿದಂತೆ ಕಾಣುತ್ತದೆ, ಹಾಗೆ ಗಿಡವು ಗಮನಾರ್ಹ ನಷ್ಟವನ್ನು ಉಂಟು ಮಾಡುತ್ತದೆ ಈ ಕೀಟ. ಹಾನಿಗೀಡಾದ ಚಿಗುರು ಎಲೆ ಅರಳಿದ ಮೇಲೆ ವಿಶಿಷ್ಟವಾದ ವಿ ಆಕಾರದಲ್ಲಿ ಬೀಸಣಿಕೆಯಂತೆ ಕಾಣಿಸಿಕೊಳ್ಳುತ್ತದೆ. ಈ ಕೀಟ ಬಾಧೆಗೆ ಒಳಗಾದ ಗಿಡದ ಹೊಂಬಾಳೆಯನ್ನು ರಂಧ್ರಗಳು ಕಾಣಿಸುತ್ತವೆ, ಪೂರ್ತಿಯಾಗಿ ಒಣಗಿ ಕಾಯಿಗಳು ನಾಶವಾಗುತ್ತವೆ. ಈ ದುಂಬಿ ಮೊದಲಿಗೆ ಪ್ರಥಮವಾಗಿ ಅದನ್ನು ನಾವು ಕಂಡುಕೊಂಡಲ್ಲಿ ಆ ಕೀಟವನ್ನು ತೆಗೆದು ಅದಕ್ಕೆ ಈ ಬೋಡೋ ಪೇಸ್ಟ್ ಅನ್ನು ಲೇಪಿಸಿ ಆ ಗಿಡವನ್ನು ಸಂರಕ್ಷಣೆ ಮಾಡಬಹುದು. ಅಂದ್ರೆ ಇದರ ಸಮಗ್ರ ನಿರ್ವಹಣೆ ಅಂದ್ರೆ ಹೇಗೆ ಮಾಡುವಂತಹದ್ದು? ನಿರ್ವಹಣೆ ಅಂದ್ರೆ ಕೊಳೆಯುವ ಮರದ ದಿಮ್ಮಿಗಳು ಅಥವಾ ಕಸಕಡ್ಡಿಗಳ ರಾಶಿ ತೋಟದಲ್ಲಿ ಇರಬಾರದು. ಆ ತೋಟಗಳನ್ನು ಆದಷ್ಟು ಸ್ವಚ್ಛಗೊಳಿಸಿ ಇಡಬೇಕು, ಹಾಗೆ ಇವುಗಳನ್ನು ದೂರ ಸಾಗಿಸಿ ಸುಟ್ಟು ಹಾಕಬೇಕು. ತೋಟದಲ್ಲಿ ಈ ಕೀಟದ ಇರುವಿಕೆಯನ್ನು ನಿರಂತರವಾಗಿ ಪರೀಕ್ಷಿಸಿ ಸುಳಿಯೊಳಗೆ ಕಬ್ಬಿಣದ ಕೊಕ್ಕೆಯನ್ನು ತೂರಿ ದುಂಬಿಗಳನ್ನು ಹೊರತೆಗೆದು ಸಾಯಿಸಬೇಕು. ದುಂಬಿಗಳ ಹಾವಳಿಯಿಂದ ಗರಿಗಳನ್ನು ರಕ್ಷಿಸಲು ಒಳವರ್ತುಲದ 2 ಅಥವಾ 3 ಗರಿಗಳ ಬುಡದಲ್ಲಿ 12 ಗ್ರಾಂ ತೂಕದ ಜಿರಳೆ ಗುಳಿಗೆ ಅಂತ ಹೇಳ್ತಾರೆ, ನೆಫ್ತಲಿನ್ ಬಾಳು, ಅದನ್ನು ಇರಿಸಬೇಕು. ಅಥವಾ 250 ಗ್ರಾಂ ಕಹಿಬೇವಿನ ಹಿಂಡಿ ಈ ಅಥವಾ ಮೇರೊಟ್ಟಿ ಅದನ್ನು ಸ್ವಲ್ಪ ಮರಳಿನಲ್ಲಿ ಮಿಕ್ಸ್ ಮಾಡಿ ಹುಡಿ ಮಾಡಿ ಅದರ ಈ ಗರಿಗಳ ಎಡೆಭಾಗಕ್ಕೆ ಹಾಕಿದರೆ ಅದಕ್ಕೆ ಕೊರೆಯಲು ಆಗ್ತಾ ಇಲ್ಲ, ಹಾಗೆ ನಿರ್ವಹಣೆಯನ್ನು ಮಾಡಬಹುದು. ಅಥವಾ 1-3 ಗ್ರಾಂ ಕ್ಲೋರಾಯಂ ನಂತಹ ಒಂದು ಇದುಂಟು ಔಷಧಿ ಆ ರಂಧ್ರದ ರಂಧ್ರಕ್ಕೆ ಸುರಿಸಿದ್ರೆ ಅದು ನಂತರ ಅದು ಆ ಮರಕ್ಕೆ ಅದು ಬಾಧಿಸುವುದಿಲ್ಲ. ಹಾಗೆ ಈ ನಿರ್ವಹಣೆಯಿಂದ ಈ ಕಪ್ಪು ತಲೆಯ ಹುಳುವನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಡಬಹುದು. ಈಗ ಇನ್ನೊಂದು ಪ್ರಮುಖವಾದಂತಹ ಕೀಟ ಅಂತಂದ್ರೆ ಈ ಕೆಂಪು ಮೂತಿ ದುಂಬಿ ಅನ್ನುವಂತಹದ್ದು ಅಥವಾ ರೆಡ್ ಪಾಮ್ ವಿವಿಲ್ ಅನ್ನುವಂತಹದ್ದು, ಇದರ ಒಂದು ಬಾಧೆ ಹೇಗಿರ್ತದೆ ಮತ್ತು ಹಾನಿಯ ಲಕ್ಷಣಗಳು ಯಾವ ರೀತಿ ಇರ್ತದೆ, ಯಾವ ರೀತಿ ನಿರ್ವಹಣೆ ಮಾಡುವಂತಹದ್ದು? ಇದು ಕೆಂಪು ದುಂಬಿ ಅಂದ್ರೆ ತುಂಬಾ ಡೇಂಜರ್ಸ್. ಇದು ಈ ತೆಂಗಿನ ಮರಕ್ಕೆ ಬರುವಂತಹ ಈ ದುಂಬಿಗಳಲ್ಲಿ ಅದು ಒಂದು ಸಲ ಅಟ್ಯಾಕ್ ಆದ್ರೆ ಸಸಿಯನ್ನು ನಾವು ಉಳಿಸುವುದೇ ಕಷ್ಟ. ಇದು ಈ ಈ ಕಪ್ಪು ತಲೆಯ ದುಂಬಿ ಇದು ಸೇರಿದಂತಹ ತೂತಲ್ಲೇ ಇದು ಸಹ ಮೊಟ್ಟೆಗಳನ್ನಿಟ್ಟು ಹಾರಿ ಹೋಗ್ತವೆ. ಆ ಮೊಟ್ಟೆಗಳು ದುಂಬಿಗಳಾಗಿ ಬೆಳೆದು ಅದು ಕಾಂಡದ ಮೂಲಕ ಬುಡದವರೆಗೆ ಹೋಗಿ ಆ ಮರವನ್ನು ಕೊಲ್ಲುತ್ತದೆ. ಅದು ಈ ಅದನ್ನು ನಿಯಂತ್ರಣ ಮಾಡುವುದೆಂದ್ರೆ ಅದು ಮೊದಲಿಗೆ ಗೊತ್ತಾಗಿದ್ರೆ ಅದಕ್ಕೆ ಬೇಕಾದ ಕ್ರಿಮಿನಾಶಕವನ್ನು ಹಾಕಿ ಅದನ್ನು ನಾಶಪಡಿಸಬಹುದು. ಅಂತ ಒಂದು ನಿರ್ವಹಣೆ ಹೇಗೆ? ಇದು ಮರದ ಕಾಂಡವನ್ನು ಗರಿಗಳನ್ನು ಕತ್ತರಿಸುವಾಗ ಕಾಂಡದಿಂದ 1 ಮೀಟರ್ ಉದ್ದ ಬಿಟ್ಟು ಉಳಿದ ಭಾಗ ಕತ್ತರಿಸಬೇಕು. ಮೃದುವಾದ ಅಂಗಾಂಶಗಳಿಗೆ ಗಾಯವಾಗದಂತೆ ನೋಡಿಕೊಳ್ಬೇಕು. ಗಿಡ್ಡ ತಳಿಗಳು ಈ ಕೀಟದ ಬಾಗಿಗೆ ಬಹುಬೇಗ ತುತ್ತಾಗುತ್ತದೆ. ಸರಿಯಾದ ಕಾಳಜಿ ವಹಿಸುವುದು ತುಂಬಾ ಅಗತ್ಯ. ಕೊಳೆತ ವಾಸನೆಯ ಈ ಕೀಟವನ್ನು ಆಕರ್ಷಿಸಿ ಮೊಟ್ಟೆ ಇಡುವ ಸಹಾಯಕಾರಿಯಾಗುವುದರಿಂದ ತೋಟದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಮರಗಳಿಗೆ ಯಾವುದೇ ರೀತಿಯ ಗಾಯ ಆಗದಂತೆ ನೋಡಿಕೊಳ್ಳುವುದು ಕರ್ತವ್ಯ. ಈ ಕೀಟದ ಬಾಧೆಯನ್ನು ನಿಯಂತ್ರಣದಲ್ಲಿ ಇಡಬೇಕೆಂದ್ರೆ ಇದು ಈ ಕೆಲವು ಯಾವುದೇ ಬಗೆಯ ಮರದ ಉಪಯೋಗ ಇಲ್ಲದ ವಸ್ತುಗಳನ್ನು ಆ ತೋಟದಲ್ಲಿ ಇರಿಸಬಾರದು. ಅಂತ ಇದು ಮರದ ಕಾಂಡ, ಎಕ್ಸಾಂಪಲ್ ಆಗಿ ಮರದ ಕಾಂಡ ಏನಿದ್ರೆ ಅದು ಕೊಳೆದಂತೆ ನೋಡಿಕೊಂಡು ಅದನ್ನು ದೂರ ಕೊಂಡೋಗಿ ಸುಟ್ಟು ಹಾಕಬೇಕು. ಇದರಿಂದ ಮಣ್ಣಿನ ಅಡಿಯಲ್ಲಿ ಹಾಕಬೇಕು. ಇದರಿಂದ ಈ ಕೀಟಗಳನ್ನು ಸ್ವಲ್ಪ ನಿಯಂತ್ರಣದಲ್ಲಿ ತರಬಹುದು. ಸರಿ, ಈಗ ಪ್ರಮುಖವಾಗಿ 2 ರೋಗಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಒಂದು ಸುಳಿ ಕೊಳೆ ರೋಗ ಎನ್ನುವಂತಹದ್ದು ಮತ್ತು ಇನ್ನೊಂದು ಈ ಕಾಂಡ ಸೋರುವ ರೋಗ. ಮೊದಲನೇದಾಗಿ ಈ ಸುಳಿ ಕೊಳೆಯುವ ರೋಗ, ಇದರ ಒಂದು ಲಕ್ಷಣಗಳು ಯಾವ ರೀತಿ ಇರ್ತವೆ, ಹೇಗೆ ಬಾಧಿಸ್ತವೆ? ಈ ಲಕ್ಷಣಗಳೆಂದ್ರೆ ಈ ಬಾಧಿಸಿದಂತಹ ಗಿಡದ ಎಳೆಸಿರಿ ಅಂದ್ರೆ ಸ್ಪಿಂಡಲ್ ಲೀಫ್, ಅದು ಹಳದಿ ಬಣ್ಣಕ್ಕೆ ತಿರುಗಿ ಸ್ವಲ್ಪ ವಾಳಿಕೊಂಡಿರ್ತದೆ. ಅದು ಪ್ರಥಮವಾಗಿ ನಾವು ಕಂಡುಕೊಂಡಲ್ಲಿ ಎಲೆಯನ್ನು ಒಂದು ಹರಿತವಾದ ಚೂರಿಯಿಂದ ಕತ್ತರಿಸಿ ಆ ಕೊಳೆತ ಭಾಗವನ್ನು ತೆಗೆದು ಅದಕ್ಕೆ 1% ಬೋರ್ಡೋ ಪೇಸ್ಟ್ ಅನ್ನು ಹಚ್ಚಿ ಒಂದು ಪ್ಲಾಸ್ಟಿಕ್ ಕವರ್ನಿಂದ ಮುಚ್ಚಿದ್ರೆ ಅದು ಈ ರೋಗದಿಂದ ಪುನಃ ಚೇತರಿಸಿಕೊಳ್ತಾ ಇದೆ. ಈ ಸುಳಿ ಕೊಳೆಯುವ ರೋಗವು ಫೈಟೋಪ್ತರ ಪಾಲ್ಮೋರ ಅಂತ ಎಂಬ ಶಿಲೀಂಧ್ರದಿಂದ ಉಂಟಾಗುತ್ತದೆ. ಈ ಸೋಂಕು ಸುಳಿಯ ಬುಡ ಅಥವಾ ಸುಳಿಯಲ್ಲಿನ ಎಳೆಯ ಬುಡದಲ್ಲಿ ಕಾಣಿಸಿಕೊಳ್ಳುತ್ತದೆ. ಸುಳಿಗೆ ಸೋಂಕು ತಗುಲಿದರೆ ಅದು ಕ್ರಮೇಣವಾಗಿ ಸೊರಗಿ ಹೋಗಿ ಜೋತಾಡುತ್ತದೆ. ಸೋಂಕು ತಗುಲಿದ ಎಲೆಗಳು ಮಾಸಲು ಹಳದಿ ಮತ್ತು ಕಂದು ಬಣ್ಣಕ್ಕೆ ತಿರುಗುತ್ತದೆ. ತುದಿಯ ಮೃದು ಭಾಗಗಳಿಗೆ ಸೋಂಕು ತಗುಲಿ ಎಲೆಯ ಬುಡಗಳು ಮತ್ತು ಸುತ್ತಲಿನ ಅಂಗಾಂಶಗಳು ವಿಕಾರವಾಗಿ ಅಂಟಂಟಾಗಿ ಮುದ್ದೆಯಾಗಿ ಪರಿಣಮಿಸಿ ದುರ್ವಾಸನೆಯನ್ನು ಬರುತ್ತದೆ. ಈ ರೋಗ ಹೆಚ್ಚಾಗಿ ಮಳೆಗಾಲದ ಉಷ್ಣಾಂಶ ಕಡಿಮೆ ಇರುವ ಸಂದರ್ಭದಲ್ಲಿ ಆ ಕಾಲಮಾನದಲ್ಲಿ ಬರುವುದು ಹೆಚ್ಚು. ಸುಳಿಯು ಸೊರಗಿನಿಂದಲೇ ರೋಗವನ್ನು ಗುರುತಿಸದೇ ಆದರೆ ರೋಗ ತಗುಲಿದ ಭಾಗವನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಸ್ವಚ್ಛಗೊಳಿಸಿ ಬೋರ್ಡೋ ಪೇಸ್ಟ್ ಅನ್ನು ಬೆಳೆಯಬೇಕು. ಆ ಬಳಿಕ ಆ ಭಾಗವನ್ನು ಮುಚ್ಚಿಟ್ಟು ಮಳೆಗಾಲದಲ್ಲಿನ ಈ ಪೇಸ್ಟ್ ತೊಳೆದು ಹೋಗದಂತೆ ರಕ್ಷಿಸಬೇಕು. ತೀವ್ರ ಸ್ವರೂಪದ ರೋಗ ತಗುಲಿದ ಗಿಡಗಳನ್ನು ಕಡಿದು ಸುಡಬೇಕು. ಉಳಿದ ಗಿಡಗಳಿಗೆ ಈ ರೋಗವು ಹರಡದಂತೆ ಪೂರ್ವಯೋಜಿತ ನಿಯಂತ್ರಣಕ್ಕಾಗಿ 1% ಬೋರ್ಡೋ ದ್ರಾವಣವನ್ನು ಸಿಂಪಡಿಸಬೇಕು. ಈ ರೀತಿಯಿಂದ ಈ ರೋಗವನ್ನು ಸ್ವಲ್ಪ ನಿಯಂತ್ರಿಸವನ್ನು ಇಡಬಹುದು. ಈ ರೋಗದ ಪ್ರಾರಂಭಿಕ ಹಂತದಲ್ಲೇ ನಿಯಂತ್ರಣ ಮಾಡಬೇಕು. ಸುಳಿ ಕೊಳೆ ರೋಗ ಲಕ್ಷಣವಿದ್ದ ಮರಗಳಿಗೆ ನಿತ್ಯವೂ ಪರೀಕ್ಷಿಸಬೇಕು. ಸತ್ತ ಮರಗಳನ್ನು ಕಡಿದು ಸುಡಬೇಕು. ರೋಗ ಬಾಧಿಸಿದ ಮರದ ಭಾಗಗಳನ್ನು ಹರಿತ ಚೂರಿಯಿಂದ ಕತ್ತರಿಸಿ ತೆಗೆಯಬೇಕು. ರೋಗ ಬಾಧಿಸಿದ ಭಾಗಕ್ಕೆ 10% ಬೋರ್ಡೋ ಪೇಸ್ಟ್ ಎಂದರೆ 100 ಗ್ರಾಂ ಮೈಲ್ತುತ್ತು ಮತ್ತು 100 ಗ್ರಾಂ ಸುಣ್ಣವನ್ನು 500 ಮಿಲಿಲೀಟರ್ ನೀರಿನಲ್ಲಿ ಬೆರೆಸಿ ಕರಗಿಸಿ ಅನಂತರ ಎರಡನ್ನು ಒಂದಾಗಿ ಬೆರೆಸಿದಾಗ 1 ಲೀಟರ್ ಪೇಸ್ಟ್ ಆಗುತ್ತದೆ. ಅದನ್ನು ಈ ನಾವು ಹರಿತವಾದ ಚೂರಿಯಿಂದ ತೆಗೆದ ಆ ಭಾಗಕ್ಕೆ ಲೇಪನವನ್ನು ಮಾಡಿ ಅದಕ್ಕೆ ಪ್ಲಾಸ್ಟಿಕ್ ಕವರ್ನಿಂದ ಮುಚ್ಚಿ ಮಳೆಗಾಲದ ನೀರಿನಿಂದ ತೊಳೆದು ಹೋಗದಂತೆ ನೋಡಿಕೊಂಡ್ರೆ ಅದು ಕ್ರಮೇಣವಾಗಿ ಅದು ಗಿಡ ಚೇತರಿಸಿಕೊಳ್ತಾ ಇದೆ. ಹಾಗೆ ಈ ನಿಯಂತ್ರಣದಿಂದ ಈ 2 ರೋಗಗಳನ್ನು ನಿಯಂತ್ರಣ ಮಾಡಬಹುದು. ಸರ್, ಈಗ ಇನ್ನೊಂದು ಪ್ರಮುಖವಾದಂತಹ ರೋಗ ತೆಂಗಿನ ಕಾಂಡ ಸೋರುವ ರೋಗ, ಇದರ ಒಂದು ಲಕ್ಷಣಗಳು ಯಾವ ರೀತಿ ಇರ್ತದೆ, ಯಾವ ಶಿಲೀಂಧ್ರದಿಂದ ಬರುವಂತಹದ್ದು, ಹಾಗೂ ಇದನ್ನ ಹೇಗೆ ನಿಯಂತ್ರಣ ಮಾಡಬಹುದು? ಈ ಕಾಂಡ ಸೋರುವ ರೋಗ ಅಥವಾ ರಕ್ತ ಕಾರುವ ರೋಗ ಅಂತಲೂ ಹೇಳ್ತಾರೆ ಈ ತೆಂಗಿನ ಬೆಳೆಯಲ್ಲಿ ಒಂದು ಪ್ರಮುಖ ರೋಗ. ಅದು ಪ್ರಮುಖವಾದೊಂದು ರೋಗ, ತೆಂಗು ಬೆಳೆಯುವ ಬಹುಬೇಕ ರಾಷ್ಟ್ರಗಳಲ್ಲಿ ಕಂಡು ಬರ್ತದೆ. ಈ ರೋಗವು ಪ್ರಪ್ರಥಮವಾಗಿ ಶ್ರೀಲಂಕಾದಲ್ಲಿ ಕಾಣಿಸಿಕೊಂಡು ಅನಂತರ ಭಾರತ ಹಾಗೂ ಇತರ ದೇಶಗಳಲ್ಲೂ ಕಂಡು ಬಂದಿದೆ. ಭಾರತದಲ್ಲಿ ತೆಂಗು ಬೆಳೆಯುವ ಎಲ್ಲಾ ಪ್ರಮುಖ ರಾಜ್ಯಗಳಲ್ಲೂ ಇದು ಸರ್ವೇಸಾಮಾನ್ಯವಾದ ಒಂದು ರೋಗ. ಇದು ತೆಂಗಿನ ಬೆಳೆಗೆ ಮಾರಕವಾಗಿ ಪರಿಣಮಿಸುವುದಲ್ಲದೆ ರೈತರಿಗೆ ಅಪಾರ ಆರ್ಥಿಕವಾಗಿ ನಷ್ಟವನ್ನು ಉಂಟು ಮಾಡುತ್ತದೆ. ಈ ರೋಗವನ್ನು ಉಂಟು ಮಾಡುವ ಜೀವಿ, ಕಾಂಡ ಸೊರೆಯುವ ಈ ರೋಗವನ್ನು ಉಂಟು ಮಾಡುವ ಜೀವಿ ಅಂದ್ರೆ ಥೆಲೋವಿಯೋಪ್ಸಿಸ್ ಪ್ಯಾರಾಡಾಕ್ಸ್ ಎನ್ನುವ ಈ ಜಾತಿಯ ಶಿಲೀಂಧ್ರದಿಂದ ಅದು ಉಂಟಾಗ್ತದೆ. ತೆಂಗಿನ ಮರದ ಕಾಂಡದಲ್ಲಿನ ಬಿರುಕುಗಳು ಅತಿ ತೀವ್ರ ಬೇಸಿಗೆ ಹಾಗೂ ಅನಂತರ ಮಳೆಗಾಲದಲ್ಲಿ ಅತಿ ಹೆಚ್ಚು ನೀರು ನಿಲ್ಲುವಿಕೆ, ಅಸಮತೋಲನ ಪೋಷಕಾಂಶಗಳು ಹಾಗೂ ಕ್ಷಾರ ಹಾಗೂ ಹುಳಿಯಿಂದ ಕೂಡಿದ್ದ ಮಣ್ಣು ಈ ರೋಗಕ್ಕೆ ಉದ್ಭವಕ್ಕೆ ಕಾರಣವಾಗಿದೆ. ರೋಗದ ಲಕ್ಷಣಗಳೆಂದರೆ, ಮೊದಲಿಗೆ ಕಾಂಡದ ಕೆಳಭಾಗದಲ್ಲಿ ತೊಗಟೆಯಿಂದ ದಪ್ಪ ಕೆಂಪು ಮಿಶ್ರಿತ ಕಂದು ಬಣ್ಣದ ದ್ರವವು ಹೊರಬರುತ್ತದೆ. ಹತ್ತಿರದ ಈ ರೀತಿಯ ಒಂದೆರಡು ಮಚ್ಚೆಗಳು ಕೂಡಿಕೊಂಡು ಅಗಲವಾದ ರಕ್ತಕಾರಿತ ಕಲೆಗಳು ಕಾಂಡದಲ್ಲಿ ಉಂಟಾಗ್ತದೆ. ಹೀಗೆ ಈ ಹೊರಸೂಸುವ ದ್ರವವು ಒಣಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಹೊರಭಾಗದ ತೊಗಟೆಯ ಒಳಗಿರುವ ಅಂಗಾಂಶಗಳು ದ್ರವ ಹೊರಸೂಸುವುದರಿಂದ ಸ್ವಾಭಾವಿಕವಾಗಿ ತನ್ನ ಬಣ್ಣವನ್ನು ಕಳೆದುಕೊಳ್ಳುತ್ತವೆ. ಈ ರೋಗವನ್ನು ಹತೋಟಿಗೆ ತರುವುದೆಂದರೆ, ರೋಗಕ್ಕೆ ತುತ್ತಾದ ಕಾಂಡದ ಅಂಗಾಂಶವನ್ನು ಹರಿತವಾದ ಕತ್ತಿಯಿಂದ ಅಥವಾ ಉಳಿಯ ಸಹಾಯದಿಂದ ಕಿತ್ತಿ ತೆಗಿಬೇಕು. ಕಿತ್ತಿದ ಭಾಗಕ್ಕೆ 5% ಅಥವಾ ಹೆಕ್ಸಾಕೋನಜೋಲ್ ದ್ರಾವಣ ಲೇಪನ ಮಾಡಬೇಕು. ಕಿತ್ತಿ ತೆಗೆದ ಮರದ ತೊಗಟೆಯನ್ನು ಶೇಖರಿಸಿ ಸುಡಬೇಕು. ರೋಗಗ್ರಸ್ತ ಭಾಗದ ಮೇಲೆ ಟ್ರೈಕೋಡರ್ಮ ದ್ರಾವಣವನ್ನು ಲೇಪಿಸಬೇಕು. ಮರಗಳಿಗೆ ಪ್ರತ್ಯೇಕವಾಗಿ ಸಿಫಾರಸು ಮಾಡಿದ ಸಾವಯವ ಗೊಬ್ಬರಗಳ ಜೊತೆಯಲ್ಲಿ ರಸಗೊಬ್ಬರವನ್ನು ಕಾಲಕಾಲಕ್ಕೆ ಒದಗಿಸಬೇಕು. ಬುಡದ ಸುತ್ತಲೂ ಪ್ರತಿ ಮರಕ್ಕೆ 5 kg ಬೇವಿನ ಹಿಂಡಿಯನ್ನು ಹಾಕಿ ಮಣ್ಣಲ್ಲಿ ಮಿಶ್ರಣ ಮಾಡಿ ಬಿಡಬೇಕು. ಈ ಬೇಸಿಗೆಯಲ್ಲಿ ತಪ್ಪದೆ ನೀರನ್ನು ಒದಗಿಸಬೇಕು. ಅಗತ್ಯವಿರುವುದಲ್ಲಿ ತಪ್ಪದೆ ಬಸಿಗಾಳಿಗೆ ಕಾಲುವೆಯನ್ನು ತೋಡಬೇಕು. ಈ ರೀತಿ ನಾವು ಮಾಡಿದ್ದಲ್ಲಿ ಈ ಕಾಂಡ ಸೋರುವ ರೋಗವನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಡಬಹುದು. ಇವೆರಡು ರೋಗಗಳಲ್ಲದೆ ಬೇರೆ ಯಾವ ಯಾವ ರೋಗಗಳು ಬಾಧಿಸುತ್ತವೆ ಹಾಗೂ ಯಾವ ರೀತಿ ನಿರ್ವಹಣೆ ಮಾಡಬಹುದು? ಬೇರು ಸೊರಗ ರೋಗ ಅಂತ ಇದೆ, ಬೇರು ಸೋರುವ ರೋಗ ಅಂತ. ಈ ರೋಗವು ಕೇರಳ ರಾಜ್ಯಗಳಲ್ಲಿ ಕಳೆದ 100 ವರ್ಷಗಳಿಂದ ಕಾಣಿಸ್ತಾ ಉಂಟು. ಈ ರೋಗ ಮೊದಲು 1882 ನೆರೆಹಾವಳಿಯ ನಂತರ ಕಂಡು ಬಂದಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಈ ರೋಗದ ದಕ್ಷಿಣ ಕೇರಳದ 8 ಜಿಲ್ಲೆಗಳಾದ ತಿರುವನಂತಪುರ, ಆಲೆಪ್ಪಿ, ಕೊಲ್ಲಂ ಇಂಥ ಕೆಲವು ಜಿಲ್ಲೆಗಳಲ್ಲಿ ಕಂಡು ಬರ್ತಾ ಇದೆ. ಈಗ ಈ ರೋಗದ ಆರಂಭದ ಲಕ್ಷಣ ಎಂದರೆ, ಆಗತಾನೆ ತೆರೆಯುತ್ತಿರುವ ಮಧ್ಯದ ಎಲೆಯ ಗರಿಗಳು ಸರಿಯಾಗಿ ಇದು ಅರಳಿರುವುದಿಲ್ಲ. ಒಣ ಎಲೆಯು ವರ್ಣಗಳ ತುದಿಯು ಒಣಗುವುದು. ಇದರಿಂದ ಗಿಡದ ಇಳುವರಿಯನ್ನು ತೀರ್ವವಾಗಿ ಕಡಿಮೆಯಾಗುವುದಲ್ಲದೆ ಕಾಯಿಗಳು ಚಿಕ್ಕದಾಗಿದ್ದು ಒಣಗಿದ ತಿರುಳು ತುಂಬಾ ತೆಳ್ಳಗಾಗಿರುತ್ತದೆ. ಕೊಬ್ಬರಿಯ ಎಣ್ಣೆಂಶವು ಕೂಡ ಸಹ ಕಡಿಮೆಯಾಗುತ್ತದೆ. ಫೈಟೋಪ್ಲಾಸ್ಮಾ ಎಂಬ ಏಕಕಣಜೀವಿ ಈ ರೋಗಕ್ಕೆ ಕಾರಣ. ಈ ರೋಗವು ಲೇಸ್ ಬಗ್ ಸೈಫಾನಿಟಿಸ್ ಟೈಪಿಕ ಮತ್ತು ಸಸ್ಯ ಜಿಗಿಹುಳು ಪ್ರೋಟಿಸ್ಟಾ ಮೊಯಿಸ್ಟಾ ಎನ್ನುವ ಕೀಟಗಳ ಮೂಲಕ ಹರಡುವಂತಹದ್ದು. ಈ ರೋಗಗಳನ್ನು ನಿಯಂತ್ರಣ ಮಾಡಬೇಕಂದ್ರೆ ಅದೇ ತೋಟಗಳ ನಿರ್ವಹಣೆಯು ಬಹುಮುಖ್ಯ. ಇದು ತೋಟದಲ್ಲಿರುವ ಬೇಡದ ವಸ್ತುಗಳನ್ನೆಲ್ಲ ಅಲ್ಲಿಂದ ಬೇರ್ಪಡಿಸಿ ಅದನ್ನು ಈ ರೋಗ ಹರಡದಂತೆ ನಾವು ನಿರ್ವಹಿಸಬಹುದು. ಒಳ್ಳೆಯದು ನಾರಾಯಣ ನಾಯ್ಕ ಅವರೇ. ತೆಂಗಿನ ಬೆಳೆಯಲ್ಲಿ ಬಾಧಿಸುವಂತಹ ಪ್ರಮುಖ ಕೀಟ ಮತ್ತು ರೋಗಗಳು, ಅವುಗಳ ಒಂದು ಲಕ್ಷಣಗಳು ಯಾವ ರೀತಿ ಇರುತ್ತವೆ, ಯಾವ ರೀತಿ ಸಮಗ್ರ ನಿರ್ವಹಣಾ ಕ್ರಮವನ್ನು ಅನುಸರಿಸಬೇಕಾಗ್ತದೆ, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೆಂಗಿನ ಬೆಳೆಯಲ್ಲಿ ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ ಈ ಕುರಿತು ಕಿದು ನೆಟ್ಟಣದ ICAR CPCRI ಸಂಸ್ಥೆಯ ತಾಂತ್ರಿಕ ಅಧಿಕಾರಿಯಾಗಿರುವ ನಾರಾಯಣ ನಾಯಕ್ ಎಂ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು TS ಪ್ರಸಾದ್. ಈಗ ಕೇಳಿ ಕೃಷಿ ಮಾಹಿತಿ. ನೈಸರ್ಗಿಕ ಕೃಷಿಯ ತತ್ವ ಏನು,

ಹಿಟ್ಟು ಕಲಸುವಾಗ ಈ ಪಿಂಕ್ ಲೈಮ್ ಅನ್ನ ಬಳಸಿ ಅಡಿಗೆಯನ್ನ ತಯಾರಿಸಲಾಗ್ತದೆ. ಇದನ್ನು ಬೆರೆಸಿದಾಗ ಕರಿದ ಆಹಾರ ಖಾದ್ಯಗಳು ಗರಿಗರಿಯಾಗ್ತವೆ. ಅಡುಗೆ ಸೋಡದ ಬದಲು ಅರಸಿನ ಮತ್ತು ತಿನ್ನುವ ಸುಣ್ಣದ ಮಿಶ್ರಣವನ್ನು ಇಲ್ಲವೇ ತಿನ್ನುವ ಸುಣ್ಣದ ತಿಳಿನೀರನ್ನು ಬಳಸಬಹುದು. ಇದು ಪೌಷ್ಟಿಕಾಂಶಗಳನ್ನು ಕೂಡ ಹೊಂದಿರುತ್ತದೆ, ರುಚಿಕಾರಕವಾಗಿದೆ, ಜೊತೆಗೆ ಯಾವುದೇ ಕೆಟ್ಟ ಪರಿಣಾಮ ಉಂಟು ಮಾಡುವುದಿಲ್ಲ. ಆರೋಗ್ಯ ಮಾಹಿತಿ ಕೇಳಿದಿರಿ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲಿಗೆ 52,500 ರಿಂದ 55,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 37,500 ರಿಂದ 45,000 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 20,000 ರಿಂದ 26,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,400 ರಿಂದ 9,000 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000 ರಿಂದ 20,000 ರೂಪಾಯಿ, ತೆಂಗಿನಕಾಯಿ 2ನೇ ವರ್ಗ 1,000ಕ್ಕೆ 12,000 ರಿಂದ 15,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 ರಿಂದ 2,950 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,950 ರಿಂದ 3,050 ರೂಪಾಯಿ, IR8 ಕ್ವಿಂಟಾಲಿಗೆ 2,900 ರಿಂದ 3,000 ರೂಪಾಯಿ, ಭತ್ತ ಆಮದು ಕ್ವಿಂಟಾಲಿಗೆ 1,750 ರಿಂದ 1,950 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,300 ರಿಂದ 4,500 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,000 ರಿಂದ 4,100 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,100 ರಿಂದ 4,600 ರೂಪಾಯಿ, ಮೆಣಸು ಕ್ವಿಂಟಾಲಿಗೆ 28,000 ರಿಂದ 33,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲಿಗೆ 38,000 ರಿಂದ 49,000 ರೂಪಾಯಿ, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 8,500 ರಿಂದ 11,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2,000 ರಿಂದ 2,800 ರೂಪಾಯಿ, ಕದಳಿ ಕ್ವಿಂಟಾಲಿಗೆ 3,000 ರಿಂದ 3,500 ರೂಪಾಯಿ, ಗಾಳಿ ಕ್ವಿಂಟಾಲಿಗೆ 2,800 ರಿಂದ 3,400 ರೂಪಾಯಿ, ನೇಂದ್ರಬಾಳೆ ಕ್ವಿಂಟಾಲಿಗೆ 3,000 ರಿಂದ 3,800 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ.